ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇನ್ನು ಮುಂದೆ ಬಾಳೆ ಬೇಸಾಯದಲ್ಲಿನ ಅನುಭವ ಕುರಿತು ಬಸವನ ಬಾಗೇವಾಡಿ ತಾಲೂಕು ಕುಬಕಡ್ಡಿ ಗ್ರಾಮದ ಈರಣ್ಣಹಳ್ಳಿಯವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಸವನ ಬಾಗೇವಾಡಿ ತಾಲೂಕ್ ಕುಬಕಡ್ಡಿ ಗ್ರಾಮದ ಪ್ರಗತಿಪರ ರೈತರಾಗಿರುವಂತಹ ಈರಣ್ಣಹಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಕಳೆದ ಸುಮಾರು 14 ವರ್ಷಗಳಿಂದ ಅವರು ಬಾಳೆಹಣ್ಣಿನ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಅದರೊಳಗೆ ಸಾಕಷ್ಟು ಪ್ರಗತಿಯನ್ನ ಕೂಡ ಕಂಡಿದ್ದಾರೆ. ಯಾವ ರೀತಿ ಅವರು ಬಾಳೆ ಬೇಸಾಯವನ್ನ ಮಾಡ್ತಾ ಇದ್ದಾರೆ, ಯಾಕೆ ಅದನ್ನೇ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆ ಅವರಿಗೆ ಸಿಕ್ತು, ಈ ಎಲ್ಲ ವಿಚಾರಗಳನ್ನ ನಾವು ಮಾಡಿಕೊಳ್ಳೋಣ. ವಿಶೇಷವಾಗಿ ಅವರು ಬಾಳೆಹಣ್ಣನ್ನ ರಫ್ತು ಕೂಡ ಮಾಡ್ತಾ ಇರುವಂತದ್ದನ್ನ ನಾವು ನೋಡಬಹುದು. ಮಾರ್ಕೆಟಿಂಗ್ ಬಗ್ಗೆ ಅನುಭವಗಳನ್ನ ಕೂಡ ಅವರು ಇವತ್ತ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಈರಣ್ಣಹಳ್ಳಿಯವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬಾಳೆ ಬೇಸಾಯ ಮಾಡಬೇಕು ಅಂತ ಹೇಳಿ ಯಾಕೆ ನಿಮಗೆ ಪ್ರೇರಣೆ ಆಯ್ತು? ಬಾಳೆ ಬೇಸಾಯ ಮಾಡ್ಬೇಕಂತಂದ್ರೆ ನಮ್ದು ಎಕ್ದಮ್ ಸಾಧಾ ಮಾಡಿತನ ರೀ. ಸಾಲಿ ಕಲಿತಿದ್ದೆ, ಸಾಲಿ ಕಲಿತು ಏನ್ ಮುಂದೆ ಆಗ್ಬೇಕು ಅನ್ಕೊಂಡ ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರಿ. ಅಷ್ಟೋ ತನಕ ಒಣ ಬೇಸಾಯ ಇದ್ದು ರೀ. ನಾನು ಹಿಂಗ ಅಚಾನಕ್ ಒಂದ್ 2 ಬೋರ್ ಹಾಕ್ಸಿನ್ ರೀ. ಅವು ಒಳ್ಳೆ ನೀರಾದ್ವು ರೀ. ನೀರಾದ ಕೂಡಲೇನ ತಡವಲ್ಗ ಅಂತ ಹೇಳಿ ಇಂಡಿಯಾವ್ರದೊಂದು ದೊಡ್ಡ ಪಡ ಐತ್ರಿ. ನಮ್ಮಲ್ಲಿ ರೂಢಿಗೆ ಅವ್ರು ಹೇಳಿದ್ರಿ, ಬಾಳಿ ಚಲೋ ಬೆಳೀತಾರ, ಬಾಳಿದಿಂತ ಒಳ್ಳೆ ಇದು ಅನಸ್ತತಿ. ಬಾಳಿ ಹೆಂಗಪ್ಪ ಅಂದ್ರ ಕುರ್ಸೆ ಮೇಲೆ ಕೂತು ಒಬ್ಬ ಆಫೀಸರ್ ಆರಾಮವಾಗಿ ಜೀವನ ಹೆಂಗ್ ಕಳಿಬಹುದು, ಹಂಗ ರೈತ ಒಬ್ಬ ಬಾಳೆ ಹಚ್ಕೊಂಡು ಕೆಸಿಂದ ಒಬ್ಬ ಆಫೀಸರ್ಲೆ ಇರುವಂತ ಏಕೈಕ ಪೀಕ್ ಅಂದ್ರನ ಬಾಳೆ ಅಂತೇಳಿ ನನಗ ಒಬ್ಬ ಇಂಡಿಯಾವ್ರ ತಡಬಲಗದೊಳಗ ಶ್ರೀಮಂತ ಇಂಡಿಯಾ ಅಂತೇಳಿ ನನಗೊಂದು ಸ್ವಲ್ಪ ಅವರು ಮನವರಿಕೆ ಮಾಡಿದ್ರಿ. ನಮ್ಮ ತೋಟ ನೋಡಕ್ ಬರೀ ಒಂದ್ಸಲ ಬಾಳೆ ಚಲೋ ಐತಿ ಅತಂದ್ರಿ. ತೋಟ ನೋಡ್ಲಕ್ ಹೋದೆ ರೀ, ಒಳ್ಳೆ ಅನಿಸ್ತ್ರಿ, ಜಬರ್ದಸ್ತ್ ಅನಿಸ್ತು. ನಾನು ಬಾಳಿಗೆ ಬರಬೇಕು ಅನಿಸ್ತು. ಬಾಳಿ ಬರ್ಬೇಕಂದ ಕೂಡಲೇನೆ ಬಂದ್ಗಳನ್ನ ಒಂದ್ 2 ಬೋರ್ ಹಚ್ಚ, ಒಳ್ಳೆ ನೀರಾದು. ನೀರಾದ ಕೂಡಲೇ ಬಾಳೆ ಹೆಚ್ಚಿನ ಸರ. ಬಾಳೆ ಹೆಚ್ಚಿದ್ರ ನನ್ನ ಒಳ್ಳೆ ಪೀಕು. ನಮ್ ಮನೆತನದೊಳಗನ 1,00,000 ಕಂಡುಕೊಂಡಿದ್ದಿಲ್ಲ ನಾವು. 1,00,000 ಅನ್ನೋದ ಕಂಡಿದ್ದಿಲ್ಲ. ನಾನು ಫಸ್ಟಿಗೆ 4,000 ಬಡ್ಡಿ ಮಾಡಿನಿ. 20,09,00,000 ನಾನು ಒಮ್ಮೆಗಲೇ ಗುತ್ತಿಗೆನ ಕೊಟ್ಟಿನಿ. ನನಗೆ ಹೇಳತೀರದಷ್ಟು ಸಂತೋಷ ಇರಗಲ್ಲ ಹಾಕಿತ್ತು. ನಂತರ ನಾ ಹಂಗ ಇನ್ವೆಸ್ಟ್ ಮಾಡ್ಕೋತ ಹೋಗ್ತಾ ಒಂದು 8th ಬೋರ್ ಹಾಕಿನಿ. ಸಾಕಷ್ಟು ನೀರಾವರಿ ಆಯ್ತು. ಆಮೇಲೆ ನಾನು ಬಾಳೆನ ನನ್ನ ಮೂಲ ಬೆಳೆನ ಅಂತ ಹೇಳಿಸಿಂದ ಬಾಳೆನ ಮಾಡ್ಕೋತ ಹೊಂಟಿನಿ. ಅದ್ರೊಳಗ ನನಗೆ ಇತಿಮಿತಿ ಇಲ್ಲಾರದಷ್ಟು ಇನ್ಕಮ್ ಬಂದೈತಿ, ಬರ್ಲಾಕೋ ಹತ್ತೈತಿ. ಆದ್ರೆ ಈ 2 ವರ್ಷದಿಂದ ಕೊರೋನಾದಿಂದ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಗಿ, ಆದ್ರೂ ಈ ವರ್ಷ ಚೆನ್ನಾಗೈತಿ. ಅದನ್ನ ಹೆಂಗ್ ಹಚ್ಚೋದು, ಯಾವ ತಿಂಗಳೊಳಗೆ ಹಚ್ಚೋದಪ್ಪ ಅಂತಂದ್ರ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಹಚ್ಚಿದ್ರೆ 90% ನೀವು ಔಷಧ ಅತಿ ಕಡಿಮೆ ಖರ್ಚಿನೊಳಗೆ ಬರುವಂತ ಅವಧಿಗಳಿವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್. ಇನ್ನು ಉಳಿದ ತಿಂಗಳೊಳಗೆ ಹಚ್ಚಿದ್ರೆ ಸ್ವಲ್ಪ ಏಕ್ದಮ್ ಟಿಶ್ಯೂ ಕಲ್ಚರ್ ಆಗಿ ಬಹಳ ಮೆಹನತ್ ಮಾಡ್ಬೇಕಾಗತಿ, ಬರುವಂತ ಇಳುವರಿ ಸಿಗುದಿಲ್ಲ. ಈ ಜೂನ್ ಜುಲೈ ಆಗಸ್ಟ್ ಒಳಗೆ ಹಚ್ಚಿದ್ರೆ ಮಿನಿಮಮ್ 30-40 ಕಿಲೋ ಎವರೇಜ್ ಸರಾಸರಿ ಒಳಗೆ ಸಿಕ್ಕೇ ಸಿಗ್ತತಿ. ಅತಿ ಕಡಿಮೆ ಖರ್ಚಿನೊಳಗೆ ಆಗ್ತತಿ ಮೇನ್ ತತಿ ಅಂದ್ರ ಅದೇ. ಮತ್ತಿನ್ನ ಅದನ್ನ ವ್ಯಾಪಾರ ಮಾಡೋದು ಹೆಂಗಪ್ಪ ಅಂತಂದ್ರ ಲೋಕಲ್ ಅಂತೂ ಇದ್ದೇ ಇರ್ತಾರ. ಲೋಕಲ್ ಇರ್ಲಿಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ತಂದ್ರ ನೀವು ಒಂದ್ ಸ್ವಲ್ಪ ನಾನು ಮಾಹಿತಿ ತಗೊಂಡ್ರ ಎಕ್ಸ್ಪೋರ್ಟ್ ದವರಾಗ್ಲಿ ದಿಲ್ಲಿ ಕಟಿಂಗ್ ದವರಾಗ್ಲಿ ನನಗ್ ಬಹಳ ಸಮೀಪದಾರ. ಸಮೀಪದಾರ ಅನ್ನೋದಕ್ಕಿಂತಲೂ ಇವರು ಒಬ್ಬ ರೈತರ ಬಾಳೆ ಅತಿ ಹೆಚ್ಚು ಬೆಳೀತಾರ, ಇವ್ರು ಎಲ್ಲಾರು ರೈತರು ಇವರಲ್ಲಿ ಬರ್ತಾರ. ಇವ್ರನ್ನ ಹಿಡ್ಕೊಂಡ್ರ ಮತ್ತೆ ನನಗೆ ಎರಡು ಮೂರು ಭಾಷೆನೂ ಬರ್ತಾವ್ರಿ, ಹಿಂದಿ, ಮರಾಠಿ, ಕನ್ನಡ. ಮತ್ತೆ ಅವ್ರು ನನ್ನ ಹಂತಿಲಿ ಬಂದ ಕೇಸಿಂದ ಇವ್ರು ಹತ್ತಾರು ಜನ ರೈತರು ಅದಾರ, ಇವ್ರನ್ನ ಹಿಡಿದ್ರ ಎಲ್ಲರೂ ಬಾಳಿ ಕೊಡ್ತಾರ. ಮತ್ತೆ ಇವ್ರ ಮಾರ್ಗದರ್ಶನದೊಳಗನೆ ಹೆಚ್ಚು ಕಡಿಮೆ 90% ಇವ್ರ ಮಾರ್ಗದರ್ಶನದಾಗ ಬೆಳೀತಾರ ಅಂತ ಹೇಳಿ ನನ್ನ ಕಡೆ ಬಂದ್ರ ಬಂದ ಕೇಸಿಂದ ಒಂದ್ ರೇಟ್ ನನ್ನ ಅಂತೇಳಿ ಒಂದ್ ರೇಟ್ ನಿಗದಿ ಮಾಡಿ ಅವ್ರು ಇದ್ದು ಬಾಳಿ ತಮಗ್ ಬೇಕಾಗುವಂತ ಕ್ವಾಲಿಟಿಯನ್ನ, ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ ಇರ್ಬೇಕು ಯಾವುದೇ ಒಂದು ವಸ್ತು, ಅವ್ರಿಗೆ ಅಂತ ಕ್ವಾಲಿಟಿ ಇತ್ತಪ್ಪ ಅಂದ್ರೆ 70-90% ಒಯ್ದೇ ಒಯ್ತಾರೆ, ಉಳಿದಿದ್ದನ್ನ ಲೋಕಲ್ ಕೊಡಬಹುದು ನಾವು ಅಷ್ಟೇ. ಈಗ ನೀವು ಬಾಳೆ ಬೆಳೆಯೋದಕ್ಕಿಂತ ಮೊದಲು ಈ ಬಗ್ಗೆ ನೀವು ವಿಚಾರ ಮಾಡಿದ್ರೆ ಎಲ್ಲಿ ನಾವು ಮಾರ್ಕೆಟ್ ಮಾಡಬೇಕು, ಯಾರ ಕಡೆ ಮಾರ್ಕೆಟ್ ಮಾಡಬೇಕು, ಈ ಮಾರ್ಕೆಟಿಂಗ್ ವ್ಯವಸ್ಥೆ ಇಟ್ಟುಕೊಂಡೇ ನೀವು ಬಾಳೆ ಬೆಳೆಯೋದು ಶುರು ಮಾಡಿದ್ರು ಅಥವಾ ಬಾಳೆ ಬೆಳೆದ ನಂತರ ಮಾರ್ಕೆಟ್ ಅನ್ನು ಹುಡುಕಾಡಿದ್ರು? ಬಾಳಿ ಒಟ್ಟು ಹಚ್ಚಬೇಕನ್ನೋ ತೀರ್ಮಾನಕ್ಕೆ ಬಂದೇವ್ರಿ. ಅವಾಗ ಸ್ವಲ್ಪ ಬಾಳೆನೂ ಕಡಿಮೆ ಇತ್ತು ರೀ, ಇಲ್ಲಿ ಲೋಕಲ್ ವ್ಯಾಪಾರ ಚಲೋ ಇತ್ತು ರೀ. ಅವಾಗ ಇನ್ನು ಲೋಕಲ್ ಚಲೋ ಇರ್ತಾನ, ಹಿಂಗೆ ಎಕ್ಸ್ಪೋರ್ಟ್ದವ್ರು ಬರ್ಲಾತ್ರಿ, ಎಕ್ಸ್ಪೋರ್ಟ್ದವ್ರು ಬರ್ಲಾತ್ಗಣ ಇಲ್ಲಿ ಪುಣಾದಾಗ ಒಬ್ಬ ನಮ್ಮ ದೋಸ್ತ ಇದ್ರಿ, ಅವ್ರಿಗೆ ಫೋನ್ ಮಾಡಿದ ಕೂಡಲೇನ, ಏ ಇಲ್ರಿ ನಾವು ದಿಲ್ಲಿ ಮಾಡ್ತೇವು ಮತ್ತೆ ನಿಮ್ ಬಾಳೆ ಬಾಳ ಬೆಳಿತೀರಿ ಅಂತಂದ್ರೆ ಹೌದು ಬೆಳಿತೇವು, ಎಷ್ಟು ಟನ್ ಆಗ್ತಾವ ವರ್ಷ? ಒಂದ್ 500 ಟನ್ ಅಂತ ಯಾವತ್ತು ಎನಿ ಡೇ ಸಿಗ್ತೈತಿ ಅಂದ ಕೂಡಲೇ ಅವ್ರು ಬಂದ್ರಿ. ಬಂದ ಕೂಡಲೇನ, ಇಲ್ಲ ನಿಮ್ ಮಾಲ್ ಚಲೋ ಐತಿ, ನಾವು ದಿಲ್ಲಿ ಕಟಿಂಗ್ ಮಾಡ್ತೇವೆ. ದಿಲ್ಲಿ ಮಾಡ್ಲಾತ್ರಿ, ದಿಲ್ಲಿ ಆದ ಕೂಡಲೇನ ಇಲ್ಲ ಹಳ್ಳಿಯವರು ಬಾರಿ ಮಾಲ್ ತೆಗಿತಾರ ತೆಗಿಸಿಂದ ಎಕ್ಸ್ಪೋರ್ಟ್ದವ್ರು ಬಂದ್ರಿ. ಹಿಂಗ್ ಮಾಡ್ತಾನ ಅವ್ರ ಪರಿಚಯ ಆಗಿದ್ರಿ, ಅವ್ರ ಪರಿಚಯ ಆದ ಕೂಡಲೇನ ಈ ಸದ್ದನ ಅವ್ರು ಎಷ್ಟು ನಿಯರೆಸ್ಟ್ ಅದಾರ ಅಂದ್ರ ಕರ್ನಾಟಕದೊಳಗೆ ಹೆಚ್ಚು ಕಡಿಮೆ 70% ಇವ್ರನ್ನ ಬಿಟ್ರ ಬಾಳಿನೂ ನಮಗ ಕ್ವಾಲಿಟಿ ಸಿಗಂಗಿಲ್ಲ, ಇವ್ರ ಕ್ವಾಲಿಟಿನೂ ತೆಗಿತಾರ. ಇನ್ನುಳಿದ ರೈತರಿಗಿನ ಇವ್ರದೇ ಆದಂತ ಒಂದ್ ಮಾರ್ಗದರ್ಶನದೊಳಗೆ ರೈತರು ಎಲ್ಲಾರು ಬೆಳೀತಾರ ಅಂತ ಹೇಳಿ ನಾನು ಏನ ಒಂದ್ ಇದು ಮಾಡ್ತೀನಿ ಅದಕ್ಕೆ ಅವರು ಬದ್ಧದಾರಿ, ನಾವು ಅಷ್ಟ ಅವ್ರ ನಿಯಮದೊಳಗ. ಒಂದ್ ದೇಸಾಯಿ ಕಂಪನಿಯವರು ಬಂದ್ ಕೇಸಿನ ಪ್ರೂಫ್ ಕೇರ್ ಮಾಡ್ತಿದ್ರಿ, ಅವ್ರು ಮಾಡಿದಂತ ಕ್ವಾಲಿಟಿನ ಅವ್ರು ಒಯ್ದೇ ಒಯ್ತಾರ ಅಂತ ಹೇಳಿ 100-100 ಭರವಸೆ ಕೊಟ್ಟ ಕೇಸಿಂದ ಅವ್ರು ಒದೇ ಒಯ್ತಾರ. ಈಗ ನೀವು ಮಾರ್ಕೆಟ್ ಮಾಡೋದಕ್ಕೆ ಒಳ್ಳೆ ಗುಣಮಟ್ಟದ ಹಣ್ಣು ಬೇಕು, ಅದ್ರ ಜೊತೆಗೆ ಈಗ ಎಕ್ಸ್ಪೋರ್ಟ್ ಏನು ರಫ್ತು ಮಾಡಬೇಕಲ್ಲ, ಅದಕ್ಕಂತೂ ಸಾಕಷ್ಟು ನಿಯಮಾವಳಿಗಳು ಇರ್ತಾವ, ಅದರ ಪ್ರಕಾರ ನಮ್ಮ ಹಣ್ಣುಗಳು ಕೂಡ ಇರಬೇಕಾಗ್ತವೆ. ಈ ಒಂದು ಗುಣಮಟ್ಟದ ಹಣ್ಣನ್ನ ನಾವು ಬೆಳಿಬೇಕು ಅಂತಂದ್ರೆ ಏನೇನು ನೀವು ವ್ಯವಸ್ಥೆ ಮಾಡ್ಕೊಂಡ್ರಿ, ಹೆಂಗ್ ಬೆಳೆಯೋದಕ್ಕೆ, ಹೆಂಗ್ ಬೇಸಾಯ ಪದ್ಧತಿಗಳನ್ನ ಯಾವ್ದು ಅನುಸರಿಸಿದ್ರಿ? ಸರ್ ಬ್ಯಾಸಗಿ ಒಳಗ ಏಕದಮ್ ನೆಗಲಿ ಹೊಡೆದು ಬಿಡುದ್ರಿ, ಒಂದ್ ನೆಗಲಿ ಹೊಡೆದು ಇಟ್ಟುಗಳನ್ನ ಅಥವಾ ಸಪೋಸ್ ಕಬ್ಬಿನ ನೆಲ ಅಥವಾ ಜಿಗಿಟ್ ನೆಲ ಅದು ಇರ್ತಾವ ಅಂತಂದ್ರ ನೆಗಲಿ ಹೊಡೆದು ಒಂದ್ 4-5 ತಿಂಗಳು ಅದನ್ನ ಬಿಸಿಲಿಗೆ ಒಂದ್ ಸ್ವಲ್ಪ ಆರ್ಲಾಕ್ ಬಿಡ್ಬೇಕ್ರಿ. ಯಾವುದೇ ಪೀಕ್ ಮಾಡುವಾಗಲಿ ಬಾಳಿ ಮಾಡುವಾಗಲಿ ನೆಲ ಪೂರ್ತಿ ಉದುರು ಆಗಿರ್ಬೇಕು, ಪೂರಾ ಒಣಗಿದ್ದಿರ್ಬೇಕು, ಎಲ್ಲಿನೂ ಒಂದ್ ಸ್ವಲ್ಪನೂ ಹಸಿ ಇರಬಾರ್ದು, ಹಂಗ ಪೂರಾ ಒಣಬೇಸಾಯ ತರ ಇರಬೇಕು. ಯಾವುದೇ ಪೀಕ್ ಮಾಡುವಾಗ ಬಾಳೆ ಅಂತ ಮೂಲ ಬಾಳೆ ಮಾಡುವಾಗ ಅಂತ ಪೂರಾ ಒಣಾದ ಇರ್ಬೇಕು. ಒಂದ್ 3-4 ತಿಂಗಳು ಬಿಸಿಲು ತಿಂದ ಮೇಲೆ ಸನಬ್ ಬಿತ್ತೇವ್ರಿ, ಯಾವಾಗಂದ್ರ ಮೇಕ್ ಸನಬ್ ಬಿತ್ತೇವು. ಸನಬ್ ಬಿತ್ತಿದ ಕೂಡಲೇ 40 ದಿನದೊಳಗೆ ಸನಬ್ ಬರ್ತದ್ರಿ, ಅದನ್ನ ನೆಗಲಿ ಹೊಡೆದು ರೂಟೋವೇಟರ್ ಮಾಡಿ ಮಡಿಕೆ ಹೊಡೆದು ಹೊಳೆ ನೆಲ ಕೈಯಾಗ ತಗೊಂಡ್ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ, ಸಾಲ ಹಿಡ್ದ 6 ಫೂಟಿನ ಸಾಲ ಕೊರಿತೇವು. 6 ಫೂಟಿನ ಸಾಲ ಕೊರೆದು ಪ್ರತಿಯೊಂದು ಸಾಲಾಗೂ ಹೆಚ್ಚು ಕಡಿಮೆ ಒಂದ್ 2-3 ಬಾಳ ಬೀಳುವಂಗ ಒಂದ್ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ತಿಪ್ಪಿ ಗೊಬ್ಬರ ಹಾಕಿ ಅದ್ರ ಮ್ಯಾಲ ಒಂದ್ ಸ್ವಲ್ಪ ರೆಂಟೆ ಹೊಡಿತೇವ್ರಿ, ತಿಪ್ಪಿ ಗೊಬ್ಬರ ನೀರ್ ಬಿಟ್ರ ಮುಂದಕ್ ಹೋಗ್ಲಾರ್ದಂಗ. ಸ್ವಲ್ಪ ಮಟ್ಟಿಗೆ ಮಣ್ಣು ಬಿದ್ದ ಕೆಸಿಂದ ಅದ್ರ ಮ್ಯಾಲ ನೀರ್ ಬಿಟ್ಟು ಒಂದ್ 6 ದಿನದಾಗ ಅಷ್ಟೊಂದು ಸಸಿ ತರಿಸ್ತಿರ್ತೇವ್ರಿ, ಜೈನ್ನೆ ತರಿಸಿದ್ದು ಅದನ್ನ ಸಸಿ ತರಿಸ್ತೇವ್ರಿ. ಸಸಿ ತರಿಸಿದ ಒಂದ್ 8 ದಿನಕ್ಕೆ ನಾಟಿ ಮಾಡಿಬಿಡ್ತೇವ್ರಿ. ನಾಟಿ ಹೆಂಗಪ್ಪ ಅಂದ್ರ ಸಾಲದಿಂದ ಸಾಲಿಗೆ 6 ಫೂಟ, ಗಿಡದಿಂದ ಗಿಡಕ್ಕೆ 6 ಫೂಟ. ಆಮೇಲೆ ಸೌಕಾಸನ ಒಂದ್ 15 ದಿನದಾಗ ಕಳೆ ತೆಗಿಸ್ತೇವ್ರಿ. ಕಳೆ ತೆಗಿಸಿದ ಮೇಲೆ ಎರಿಜಲ ಮತ್ ಬಯೋಡೈಜೆಸ್ಟ್ ಎರಡು ಮಿಕ್ಸ್ ಮಾಡಿ ಕೆಸಿನ್ ಡ್ರಂಚ್ ಮಾಡ್ತೇವೆ. ಮುಂದೆ ಒಂದ್ 15-20 ದಿವಸದಾಗ ಮುಂದೆ ಒಂದೂವರೆ ತಿಂಗಳಿಗೆ ಡ್ರಂಚ್ ಮಾಡ್ತೇವೆ. DAP ಯೂರಿಯಾ ಪೊಟ್ಯಾಶ್ ಇದನ್ನ ಪಂಪಿಲೆನ ಒಂದ್ ಗಿಡಕ್ಕೆ 100 ಗ್ರಾಮ್ ಪ್ರತಿಯೊಂದು ಗಿಡಕ್ಕೂ ಹಾಕೋತ ಹೋಗ್ತೇವೆ. 1.5 ತಿಂಗಳ ನಂತರ ಡ್ರಿಪ್ ಮಾಡ್ತೇವೆ, ಅಷ್ಟೊತ್ತನ ಹರಿ ನೀರು ಮಾಡ್ತಿರ್ತೇವೆ. 1.5 ತಿಂಗಳ ನಂತರ ಡ್ರಿಪ್ ಮಾಡ್ತೇವೆ. ಡ್ರಿಪ್ ನಾನು ಏನ್ ಬರ್ತಾವ ವಾಟರ್ ಸೊಲ್ಯೂಬಲ್ ಕ್ರಮೇಣ 8 ದಿವಸಕ್ಕೊಮ್ಮೆ 12-61 ವೈಟ್ ಪೊಟ್ಯಾಶ ಯೂರಿಯಾ ಪ್ರತಿ 8 ದಿವಸಕ್ಕೊಮ್ಮೆ ಪರ್ ಪ್ಲಾಂಟ್ ಅಂದ್ರೆ 1,000 ಗಿಡಕ್ಕೆ 2.5 ಕಿಲೋ 12-61 2.5 ಕಿಲೋ ಪೊಟ್ಯಾಶ 1.5 ಕಿಲೋ ಮ್ಯಾಗ್ನೇಶಿಯಂ ಸಲ್ಫೇಟ್ ಇಷ್ಟ 5 ತಿಂಗಳು ಮಾಡ್ಕೊತ ಹೋಗ್ತೇವ್ರಿ. 5 ತಿಂಗಳಾಗಿಂದ 32-54 ವಾಟರ್ ಸೊಲ್ಯೂಬಲ್ 52-34 ಅದು ಒಂದ್ರಿ. ಅದ್ರ ಜೋಡಿ 0050 ಅಲ್ಲಿದ ಯೂರಿಯಾ ಇದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತೇವೆ. 3 ತಿಂಗಳು ಆದ ಕೂಡಲೇನ ಮತ್ತೆ ತಿಪ್ಪಿ ಗೊಬ್ಬರ ಹಾಕಿಸಿಂದ ಬೆಡ್ ಮಾಡ್ತೇವ್ರಿ. ಬೆಡ್ ಮಾಡಿದ ಕೂಡಲೇನ ಯಥಾ ಪ್ರಕಾರ ನೀರು ಹೆಂಗ್ ಕೊಟ್ಕೋತ ಹೋಗ್ತೇವೆ ಹಂಗ ಗೊಣಿ ಹಾಕಿದ ಮೇಲೆ ಅಲ್ಲಿಂದ 7 ತಿಂಗಳು ಗೊಣಿ ಹಾಕ್ತದ್ರಿ. 7 ತಿಂಗಳು ಗೊಣಿ ಹಾಕ್ತಿಲ್ಲೋ ಅವಾಗ ಒಂದು ರಿಂಗ್ ಮಾಡಿ ಕೆಸಿಂದ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಮೈಕ್ರೋನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಸಿಗ್ಲಿಲ್ಲ ಅಂದ್ರೆ ಇವ ಸರ್ಕಾರಿ ಗೊಬ್ಬರನ ಅದ್ರಾಗ ಸಿಗತಕ್ಕಂತ ಜಿಂಕ, ಬೋರಾನ, ಸಲ್ಫರ, ಐರನ್ ಇವೆಲ್ಲ ಮಿಕ್ಸ್ ಮಾಡ್ಕೇಶಿಂದ ಮೈಕ್ರೋನ್ಯೂಟ್ರಿಯಂಟ್ ಟ್ರೈನಿಂಗ್ ಮಾಡಿ ಹಾಕ್ತೇವ್ರಿ. ಎಷ್ಟ? 6-6.5 ತಿಂಗಳಿಗೆ. 6-6.5 ತಿಂಗಳಿಗೆ ಹಾಕೋಕನ 7 ತಿಂಗಳಿಗೆ ಗೊನೆ ಹಾಕ್ತದೆ. 7 ತಿಂಗಳು ಗೊನೆ ಹಾಕಿದ ಮೇಲೆ ಮುಂದೆ ಹೂ ಮುರಿದು ಅದಕ್ಕೆ ಸ್ಕರ್ಟಿಂಗ್ ಬ್ಯಾಗ್ ಹಾಕೋದು. ಎಕ್ಸ್ಪೋರ್ಟ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರತ್ರಿ ಪ್ಲಾಸ್ಟಿಕ್ದ, ಅದನ್ನ ಹಾಕಿಸಿಂದ ಒಂದೆರಡು ಸ್ಪ್ರೇ ಮಾಡಿ ಆ ಸ್ಕರ್ಟಿಂಗ್ ಬ್ಯಾಗ್ ಹಾಕಿದ್ರೆ ಯಾವುದು ಡಾಟ್ಸ್ ಆಗಿ ಬೀಳುದಿಲ್ಲ, ಲಾಲ್ಸಟ್ ಬರುವುದಿಲ್ಲ, ಚುಕ್ಕಿ ಬೀಳುವುದಿಲ್ಲ. ಎಕ್ಸ್ಪೋರ್ಟ್ 99% ಆಗೇ ಆಕೈತಿ. ಅಷ್ಟು ಮಾಡಿದ್ಮೇಲೆ ಎಕ್ದಮ್ ಕಟಾವಿಗೆ ಬತ್ತಿಲ್ಲೋ ಅದು ಒಂದು ಬಾಳೆಹಣ್ಣು 36-46 ಕ್ಯಾಲಿಬರ್ ಅದ್ರ ಸುತ್ತಳತೆ ಅಷ್ಟು ದಪ್ಪ ಆಗಬೇಕು. ಅಷ್ಟು ದಪ್ಪ ಆದ ಕೂಡಲೇ ಅದು ಹಾರ್ವೆಸ್ಟಿಂಗ್ ಬಂದೈತಿ ಅಂತ ಹೇಳಿ ತಿಳ್ಕೊಂಡು ಕೇಸಿಂದ ನಾವು ಹಾರ್ವೆಸ್ಟಿಂಗ್ ಮಾಡಬೇಕು. ಹಾರ್ವೆಸ್ಟಿಂಗ್ ಬಂದಾಗ ನಾವು ಹಾರ್ವೆಸ್ಟಿಂಗ್ ಮಾಡಲಿಲ್ಲ ಅಂದ್ರೆ ಅವಾಗಾದ್ರೂ ಏಜ್ನು ಕಡಿಮೆ ಆಗಿರುತ್ತೆ, ಬೆಳೆಯುವಂತ ಗಿಡಕ್ಕೆ ಏಜ್ ಕಡಿಮೆ ಆಗಿರ್ತೈತಿ, ಸೊಂಟದಾಗ ಮುರಿತೈತಿ ಅಥವಾ ಪೀ ಪೆರೆ ಕಿತ್ತು ಬೀಳ್ತೈತಿ, ಹಣ್ಣಾಗೋ ಚಾನ್ಸಸ್ ಇರ್ತೈತಿ, ಕಾಯರೆ ಸಿಗುತ್ತದ್ರಿ. ಆಗೋಕ್ಕಿಂತ ಮುಂಚಿತವಾಗಿ ಯಾವಾಗ ಕಟಿಂಗ್ ಮಾಡಬೇಕು, ಅದು ಹಾರ್ವೆಸ್ಟಿಂಗ್ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು ಅನ್ನೋದು ನಮ್ಮದೇ ಆದಂತದ್ದು ಒಂದು ಸ್ವಲ್ಪ ಅನುಭವ ಇರಬೇಕ್ರಿ. ಅದು ಇಂಪಾರ್ಟೆಂಟ್. ಯಾವ್ದು ವಸ್ತು ಕಟಿಂಗ್ ಬಂದೈತಿ, ಯಾವ್ದು ವಸ್ತು ರಾಶಿಗೆ ಬಂದೈತಿ, ಅದು ಬಹಳ ಮೇನ್. ನಾವು ವರ್ಷವಿಡೀನು ದುಡ್ದಿರ್ತೇವೆ, ರಾಶಿನ ಮಾಡ್ಲಾಕ್ ಬರ್ಲಿಲ್ಲ ಅಂದ್ರೆ ನಾವು ವಸ್ತುವಿಡಿ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ರಿ. ಅದು ಇಂಪಾರ್ಟೆಂಟ್. ಮತ್ತೆ ಈ ಬಿಟ್ರೆ 6-7 ತಿಂಗಳಿಗೆ ಈ ಬಿರುಗಾಳಿ ಅಂತ ಬಿಡ್ತಾವ್ರಿ. ಅವಾಗ ನಾವು ನಮ್ಮ ನೆಲಕ್ಕೆ ಅನುಗುಣವಾಗಿಯೋ ಹೆಂಗ ಗೊತ್ತಿಲ್ಲ, ನಾವು ಫರ್ಟಿಲೈಸರ್ ಅನ್ನು ಹಂಗ ಕೊಡ್ತೇವೆ, ಸಾವಯವನು ಹಂಗ ಬೆಳೆಸ್ತೇವೆ, ಮತ್ತ ಇವು ಮೈಕ್ರೋನ್ಯೂಟ್ರಿಯಂಟ್ ಹಂಗ ಕೊಡ್ತೇವ್ರಿ. ಎಲ್ಲಾ ಕಡೆನೂ ಎಲ್ಲಾ ರೈತರು ಹೇಳ್ತಾರ ನಮ್ಮ ಗಿಡ ಬಿಡ್ತಾವ್ರಿ ಹೆಂಗ್ ಮಾಡೋನು, ಒಟ್ಟ ನಿಂದ್ರಂಗಿಲ್ಲ ಅಂತ ಹೇಳ್ತಾರ. ನಾವು ಬೆಳೆಸುವುದನ್ನ ಅಟ್ಟ ಸದೃಢವಾಗಿನ ಬೆಳೆಸ್ತೇವೆ, ನಮ್ಮ ಒಟ್ಟ ಗಿಡ ಬೆಳಂಗಿಲ್ಲ, ಬೆಲ್ಟ್ ಹಾಕಂಗಿಲ್ಲ, ಮೇಡಿ ಕೊಡಂಗಿಲ್ಲ, ಸರಾಸರಿ ಒಳಗೆ 30-40 ಕಿಲೋ ಎವರೇಜ್ 30 ಎಕರೆನು ಇದ್ದೇ ಇರ್ತೈತಿ. ಅಂದ್ರ ಗಿಡ ಏನಿರ್ತೈತಿಲ್ಲ ಅದರದ ಗೊನಿ ತೂಕ ಬಹಳ ಚಲೋ ಬರ್ತದ ನಿಮ್ದಂತೀರಿ? ಹಾ, ಚಲೋ ಬರ್ತೈತಲ್ರಿ. ಹೆಚ್ಚು ಕಡಿಮೆ ಗೊನಿ ತೂಕ ಬರ್ತದ ಅನ್ನೋದಕ್ಕಿಂತಲೂ ರೀ, 1 ಎಕರೆ 2 ಎಕರೆ ಮಾಡಿಕೇಶಿಂದ 50-60 ಎಕರೆ ಎಲ್ಲೋ ಒಬ್ರು ತೆಗೆದಿರ್ಬಹುದು. ಆದ್ರೆ ನಮ್ಮ ಇಳುವರಿ ಈ ಕಡೆ ಶಿರೋಳ, ಬುದ್ನಿ, ಮಂಟೂರ, ಹಂದಿಗುಂದ, ಮೆಳ್ಳಿಗೇರಿ ಇವೆಲ್ಲ ಸರಾಸರಿ ಒಳಗೆ ಹೆಚ್ಚು ಕಡಿಮೆ ನಮ್ಮ 25 ಕಿಲೋ ಬೀಳ್ತಾವ್ರಿ, 30 ಕಿಲೋ ಬೀಳ್ತಾವ ಅಂತ ಹೇಳ್ತಾರ. ಅದ ಮಾಡುವಂತ ರೀತಿನೂ ಇರ್ತೈತ್ರಿ. ಮತ್ತೆ 7 ತಿಂಗಳ ಒಳಗ ನಾವು ಏನ್ ಬೆಳೆಸ್ತೇವೋ ಅದ ಮೇನ್. ಅದಕ್ಕೆ ನಾವು 7 ತಿಂಗಳ ಒಳಗೆ ಎಷ್ಟು ಮೇಯಿಸ್ತೇವ ಬಾಳಿಗೆ ಅಷ್ಟು ಫಲವನ್ನು ಕೊಡ್ತೈತಿ. ಹೆಚ್ಚು ಕಡಿಮೆ ನಮ್ಮ 35 ಮೇಲನ ಇರ್ತಾವ್ರಿ ಎವರೇಜ್. 30 ಹಿಡ್ಕೊಂಡು ಕೇಸಿ 40-45 ಕಿಲೋನು ಎವರೇಜ್ ಬರ್ತಾವು. ಪ್ರತಿ ಒಂದು ಎಕರೆಗೂ ನಮ್ಮ 45-50 ಟನ್ ಸರಾಸರಿ ಒಳಗೆ ಬೀಳ್ತೈತಿ. ಮತ್ ನೀವು ಎಂತ ಕಡಿಮೆ ಆಗೈತಿಪ್ಪ ಅಂದ್ರೂ 8 ರೂಪಾಯಿ ರೇಟ್ ಇದ್ರೂ 3-4 ಲಕ್ಷ ರೂಪಾಯಿ ಆರಾಮ್ ಆದಾಯ ಬರ್ತೈತಿ. ಈ ಕೊರೋನಾದಾಗ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಈ ಸದ್ ಪ್ರೆಸೆಂಟ್ ರೇಟ್ ಐತಿ. ಒಂದ್ ಎಕರೆಕ ನನ್ನ ಅಂದಾಜ ಯಾವ್ದೇ ರೈತರು ಬಾಳಿ ಮಾಡ್ತೀನಿ ಅಂದ್ರ ಈ ಸದ್ ಇದ್ರ ಒಂದ್ ಎಕರೆಕ 6-7 ಲಕ್ಷ ರೂಪಾಯಿ ಆರಾಮ್ಸೆ ಬರ್ತದೆ. ಅತಿ ಮೇಹನತ್ ಇಲ್ಲ, ಅತಿ ಖರ್ಚು ಕಡಿಮೆ, ಆರಾಮ ಇರುವಂತ ಪೀಕ್ ಅಂದ್ರನ ಬಾಳಿ. ಮತ್ ನೀವು ದ್ರಾಕ್ಷಿ ಗಟ್ಟಲೆ ಆ ಎಣ್ಣೆ ಹೊಡಿಬೇಕು, ಈ ಎಣ್ಣೆ ಹೊಡಿಬೇಕು, ಅಷ್ಟು ಮೇಹನತ್ ಮಾಡಬೇಕು, ಸಿಟ್ಟು ಬರುವಂತ ತಗದ ಇದಲ್ಲ. ಬಾಳೆಪ್ಪ ಅಂದ್ರ ಬಾಳೆ ಒಬ್ಬ ಪೂಜೆಕ ಒಂದು ಗಿಡ ನಟ್ರ ಎಷ್ಟೊಂದು ಸಿರಿ ಅನಿಸ್ತತಿ, ಅಷ್ಟೊಂದ ಸಿರಿತನದಿಂದ ಇರುವಂತ ಏಕೈಕ ಪೀಕ್ ಅಂದ್ರ ಬಾಳೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈಗ ಲೋಕಲ್ ಮಾರ್ಕೆಟ್ಗೆ ಅಂತೂ ನಾವು ಬಾಳೆಯನ್ನ ಸಾಕಷ್ಟು ಜನ ಬೆಳೀತಾ ಇದ್ದಾರೆ, ತಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀರಿ. ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಸಂದರ್ಭದೊಳಗ ಏನೇನ್ ಮಾಡಬೇಕು ಅನ್ನುವಂಥದ್ದು ಕೂಡ ತಾವು ಹೇಳಿದ್ರಿ, ಯಾವ ರೀತಿ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ರಿ. ಎಕ್ಸ್ಪೋರ್ಟ್ ಸಲುವಾಗಿ ನಾವು ಮಾರಾಟ ಮಾಡಿದೀವಿ ಅಂತಂದ್ರೆ ಎಷ್ಟು ವ್ಯತ್ಯಾಸ ಆಗ್ತದೆ ನಮ್ಮ ರೈತರಿಗೆ ಅವರ ಆದಾಯದೊಳಗ? ಸರ್, ಎಕ್ಸ್ಪೋರ್ಟ್ ಅಂದ್ರ ಫಸ್ಟ್ ಅಂದ್ರ ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ. ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಯಾವುದೇ ಒಂದು ವಸ್ತು ನೀವು ಬನಾನ ತಗೋರಿ, ಪಪ್ಪಾಯಿ ತಗೋರಿ, ಕ್ಯಾಪ್ಸಿಕಮ್ ತಗೋರಿ, ದ್ರಾಕ್ಷಿ ತಗೋರಿ, ಉಳ್ಳಿಗಡ್ಡಿ ತಗೋರಿ, ಎಕ್ಸ್ಪೋರ್ಟ್ ಇರುವಂತ ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಒಂದು ಇನ್ನು ಎರಡನೇದು 7 ತಿಂಗಳಿಗೆ ಏನು ಗೊಣಿ ಹಾಕ್ತಾಯಿರಲ್ಲ, ಆ ಗೊಣಿ ಹಾಕುವಾಗ ಆ ಕಂಪನಿಯವ್ರು ಬರ್ತಾರ್ರಿ, ದೇಸಾಯಿ ಕಂಪನಿಯವ್ರು ಬರ್ತಾರ, ಚಾಂದ್ ಫ್ರೂಟ್ದವ್ರು ಬರ್ತಾರ, ಫ್ರೆಶ್ ಮಾರ್ಟ್ದವ್ರು ಬರ್ತಾರ, ಧರತಿ ಅವ್ರು ಬರ್ತಾರ. ಹೆಚ್ಚು ಕಡಿಮೆ ಒಬ್ಬರನ್ನಿಲ್ಲ ಇಬ್ಬರು ನಂತರ ಆ ಗೊಣಿ ಹಾಕು ಸೀಸನ್ದೊಳಗೆ ಹೆಚ್ಚು ಕಡಿಮೆ ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ದಾಗ ನಾನು ಕರೆಸ್ತೇನೆ ಅವ್ರಿಗೆ. ಕರ್ಸಿದ ಕೂಡಲೇನ ಅವ್ರದೇ ಆದಂತ ಒಂದು ಸ್ವಲ್ಪ ಸ್ಪ್ರೇಯರ್ ಇರ್ತಾವ, ಒಂದು 2-3 ಸಲ ಸ್ಪ್ರೇಯರ್ ಮಾಡ್ಕೇಶಿಂದ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರ್ತತಿ. ಅವ್ರು ಅನುಭವಿಸಬೇಕಾದ ಮುದ್ದಮ್ಮ ರೈತರಿಗೆ ಯಾವ ಖರ್ಚು ಕಂದಗಳಿಲ್ಲ, ಅವ್ರದೇ ಆದಂತ ಲೇಬರ, ಅವ್ರದೇ ಆದಂತ ಎಣ್ಣೆ, ನಾವು ಸ್ಕರ್ಟಿಂಗ್ ಬ್ಯಾಗ್ ಮಾತ್ರ ಕೊಡಬೇಕು. 3-4 ಸಲ ಅವ್ರು ಏನೆಲ್ಲ ಎಣ್ಣೆ ಸ್ಪ್ರೇ ಮಾಡ್ತಾರ ಅದ್ರ ಖರ್ಚು ವ್ಯರ್ಥ ಏನೂ ಇಲ್ಲ. ನಾವ್ ಹೆಚ್ಚು ಕಡಿಮೆ ಅವ್ರಿಗೆ 90% ಅವ್ರಿಗೆ ಬಾಳಿ ಕೊಡ್ಬೇಕು. ಯಾಕಂದ್ರೆ ನಮ್ ಹೊಲ್ದಾಗ ದುಡ್ದಿರ್ತಾರೆ, ಅವ್ರು 1 ರೂಪಾಯಿನೂ ಖರ್ಚು ತಗೊಂಡಿರಂಗಿಲ್ಲ, ಸ್ಪ್ರೇನು ಮಾಡಿರ್ತಾರ, ಮತ್ತ ಅದ್ರ ಹೂನು ಮುರಿದಿರ್ತಾರ, ಸ್ಕರ್ಟಿಂಗ್ ಬ್ಯಾಗ್ ಹಾಕಿರ್ತಾರ, ಬ್ಯಾಗಿಂದ ಮಾತ್ರ ತಗೋತಾರ, 1 ಬ್ಯಾಗಿಗೆ 7 ರೂಪಾಯಿ. ನಮ್ಮ ಎಷ್ಟು ಬಡ್ಡಿ ಇರ್ತಾವ ಅದ್ರ ಮ್ಯಾಲ ಆ ಬ್ಯಾಗಿಂಗ್ ಖರ್ಚು ಪ್ಲಸ್ ಹಾಕು ಹಾಕಿಸಿಂದ ಅದ್ರ ಟೋಟಲ್ ಒಳಗೆ ಅಷ್ಟು ತಗೋತಾರ್ರಿ. ಅದು ನಾವು ಅವ್ರಿಗೆ ಮಾಲ್ ಹೋದ ಮ್ಯಾಲ ನಮಗ್ ದುಡ್ಡು ಬರುವಾಗ ಆ ಖರ್ಚು ಮೂಲ ಕೊಡ್ತಾರೆ. ಬಿಟ್ರೆ ಹೆಚ್ಚು ಕಡಿಮೆ ಲೋಕಲ್ ಕ ಎಕ್ಸ್ಪೋರ್ಟ್ ಕ ರೇಟ್ ಪಾ ಅಂದ್ರೆ ಲೋಕಲ್ ರೇಟ್ 10 ರೂಪಾಯಿ ಇದ್ದಾಗ ಅವ್ರ 14-15 ರೂಪಾಯಿ ಇರ್ತೈತಿ ಪರ್ ಕೆಜಿ. ಇಂದ 4-5 ರೂಪಾಯಿ ವ್ಯತ್ಯಾಸ ಇರ್ತೈತಿ ಲೋಕಲ್ ಕ ಎಕ್ಸ್ಪೋರ್ಟ್ ಕ. ಬಿಟ್ರೆ ಎಕ್ಸ್ಪೋರ್ಟ್ ಕ ದಿಲ್ಲಿಗೆ 2-3 ರೂಪಾಯಿ ವ್ಯತ್ಯಾಸ ಇರ್ತೈತಿ. ದಿಲ್ಲಿ ಅಂದ್ರೆ ಇಲ್ಲಿ ನಮ್ ಇಂಡಿಯಾದಾಗ, ಎಕ್ಸ್ಪೋರ್ಟ್ ಅಂದ್ರೆ ಹೊರಗಿನ ದೇಶಕ್ಕೆ ಹೋಗುತ್ತೆ, ಮತ್ತೆ ಲೋಕಲ್ ಅಂದ್ರೆ ಇಲ್ಲೇ ನಮ್ ಸುತ್ತಮುತ್ತಲು. ಇನ್ನು ಏನೇನು ಬಿಜಾಪುರ ಇರ್ಬೋದು, ಗುಲ್ಬರ್ಗಾ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲೇ ಬಾಗಲಕೋಟೆ ಇರ್ಬೋದು, ಹುಬ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇದು ಲೋಕಲ್ ಬಂದ್ ಒಯ್ತಾರ್ರಿ. ಮತ್ತೆ ಇಲ್ಲ ಹಂಗ ಕ್ವಾಲಿಟಿ ಇತ್ತಪ್ಪ ಅಂದ್ರೆ ದಿಲ್ಲಿ ಅವರು ಕಟಿಂಗ್ ಮಾಡ್ತಾರೆ. ನಿಮಗೆ ಹೆಂಗ ಅನಿಸ್ತದೆ ಈಗ ಏನು ಆರಾಮಾಗಿ ನಾವು ಲೋಕಲ್ ಸಲುವಾಗಿ ಬೆಳೆದು ಅದನ್ನ ಮಾರಾಟ ಮಾಡಬಹುದು, ಮತ್ತೆ ಯಾಕೆ ಸುಮ್ನೆ ಇದು ಎಕ್ಸ್ಪೋರ್ಟ್ ಸಲುವಾಗಿ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಅದನ್ನೆಲ್ಲ ಯಾಕೆ ಮಾಡೋದು ಅನ್ನುವಂಥದ್ದು ಏನಾದ್ರು ವಿಚಾರ ಬರ್ತದ? ಇಲ್ಲ ಸರ್, ನೀವು ಮಾಡೋ ರೀತಿ ಬಾಳಿ ಮಾಡ್ತೀನಿಪ್ಪ ಅಂದ್ರೆ ಒಳ್ಳೆ ಪದ್ಧತಿ ಒಳಗೇನೆ ಮಾಡ್ಬೇಕು, ಇಲ್ಲ ಅಂದ್ರೆ ಲಾಸ್ ಆಗ್ಬಿಡತ್ತೆ. ಮತ್ತೆ ಅದು ಈ ವರ್ಷ ನಾಟಿ ಮಾಡಿದ್ರೆ ಬರುವ ಇದೇ ವರ್ಷಕ್ಕನ ಹಾರ್ವೆಸ್ಟಿಂಗ್ ಬಂದ್ಬಿಡ್ತದ್ರಿ. ಮತ್ತೆ ಹೆಂಗಪ್ಪ ಅಂದ್ರೆ ಅದಕ್ಕೆ ಮೇನ್ ನಾವು ಪೋಷಕಾಂಶಗಳನ್ನ ಜಾಸ್ತಿ ಕೊಡೋದು, ಮತ್ತೆ ಎಲ್ಲದಕ್ಕಿಂತಲೂ ನೀವು ಕಡಿಮೆ ನೀರಿನೊಳಗೆ ದ್ರಾಕ್ಷಿ ಆಗಲಿ ದಾಳಂಬರಿ ಆಗಲಿ ಕಂಠಿ ಪೀಕಿನಗತ್ಲೆ ಅಲ್ಲ, ಅತಿ ನೀರು ಬೇಕು. ನಾವು ಅದನ್ನ ನೀರಾಗಿ ನಿಂದ್ರಿಸಿದ್ರೆ ನಮ್ಮನ್ನ ಊರಾಗ ರಾಜಾಂತರನ ಇಡತತ್ತೆ ಅಂತ ಪೀಕ. ಮತ್ತಿನ್ನ ಅದಕ್ಕೆ ಹೆಚ್ಚು ಕಡಿಮೆ ತಿಪ್ಪಿ ಗೊಬ್ಬರ ಬಹಳ ಅಂದ್ರೆ ಬಹಳ ಮುಖ್ಯವಾದದ್ದು. ಎಲ್ಲಾ ಪೀಕಿನಗತ್ಲೆ ನಾವು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಬರ್ತತಿ ಅನ್ನುವಂಥದ್ದಲ್ಲ. ಮತ್ತ ಮೇನ್ ಬಾಳಿ ಮಾಡಬೇಕನ್ನುವಂತ ಭೂಮಿ ಅತಿ ಫಲವತ್ತತೆ ಆಗಿರ್ಬೇಕು. ಯಾಕಂದ್ರ ಒಂದು ವರ್ಷದಾಗ ಬೇನ್ ಗಿಡದಗತ್ಲೆ ಒಂದು ತೊಲಿ ಆಗುವಷ್ಟು ಒಂದು ಬೇನ್ ಗಿಡದಗತ್ಲೆ ಆಗಿ ಒಂದು ವರ್ಷದಾಗ ಪೀಕ್ ಕೊಡ್ತಪ್ಪ ಅಂದ್ರ ಅದು 5 ಫೂಟಿಗೊಂದು ಪ್ರತಿಯೊಂದು ಗಿಡನು ಬೇನ್ ಗಿಡದಗತ್ಲೆ ಆಗ್ತಾವ. ಅಟ್ ಆಹಾರ ಸಿಕ್ಕಾಗ ಮಾತ್ರ ನಮಗ 35-40 ಕಿಲೋ ಕೊಡ್ಲಾಕ್ ಸಾಧ್ಯ. ಈ ತಂತ್ರಜ್ಞಾನದ ಬಗ್ಗೆ ತಾವೇನಾದರೂ ವಿಶೇಷವಾಗಿ ಟ್ರೈನಿಂಗ್ ತಗೊಂಡಿದ್ದು, ತರಬೇತಿ ತಗೊಂಡಿದ್ದು, ಅಥವಾ ಹೊಸ ಏನು ಬೆಳವಣಿಗೆಗಳಾಗಿರ್ತಾವ, ಸಂಶೋಧನೆಗಳಾಗಿರ್ತಾವ, ಅವುಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಹೆಂಗ ತಾವು ವಿಜ್ಞಾನಿಗಳ ಜೊತೆಗೆ ಸಂಪರ್ಕದೊಳಗಿರ್ತೀರಿ, ಅಥವಾ ನಿಮ್ದೇ ಆದಂತಹ ಏನು ಸಾಹಿತ್ಯವನ್ನ ಓದ್ತಾ ಇರ್ತೀರಿ, ಎಲ್ಲರೂ ಹುಡುಕಾಡ್ಕೊಂಡು ಏನ್ ಮಾಡ್ತೀರಿ, ಹೆಂಗ ಹುಡುಕಾಡ್ತೀರಿ? ಸರ್ ಏನು ಇಲ್ರಿ, ಹೆಚ್ಚು ಕಡಿಮೆ ನಾನ್ ಬೆಳೆಯಬೇಕಂತ ಹೇಳಿಸಿಂದ ಅದ ಏನ್ ನಾವು ದಿನಂಪ್ರತಿ ಹೊಲಕ್ಕೆ ಹೋದ್ರೆ ಅದ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಹೇಳ್ತದೆ. ಯಾವ್ದೇ ಬೆಳೆ ಇರ್ಲಿ, ಇವತ್ತು ಅದನ್ನ ತಗೊಂಡು ಇದನ್ನ ತಗೊಂಡು ಅವ್ರ ಹತ್ತಲ್ಲಿ ಹೋಗಿ ಇವ್ರ ಹತ್ತಲ್ಲಿ ಹೋಗಿ ಅತ್ತೇನಿಲ್ರಿ. ದಿನಂಪ್ರತಿ ಹೊಲಕ್ಕೆ ಹೋಗ್ಬೇಕು. ನಾ ನಿನ್ನೆ ಏನ್ ಮಾಡೀನಿ ಇವತ್ತು ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನೆ ನೀರು ಕೊಟ್ಟಿದ್ದು ಇವತ್ತು ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನ ಗೊಬ್ಬರ ಕೊಟ್ಟಿದ್ದು ಇವತ್ತು ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನೆ ಎಣ್ಣೆ ಹೊಡೆದಿದ್ದು ಇವತ್ತು ಚೇಂಜಸ್ ಆಗೈತೆ ಏನಿಲ್ಲೋ. ನಾವು ಹೇಳಿದ್ದನ್ನ ಕೇಳಿ ಮಾಡೋದಕ್ಕಿಂತಲೂ ನಾವು ಅದರಲ್ಲಿ ನಾವಾಗೆ ಮಾಡಿದ್ರೆ ನಮಗೊಂದು ಅನುಭವನೂ ಬರ್ತದ್ರಿ. ಅನಿಸಿಕೆ ಬೇರೆ, ಅನುಭವ ಬೇರೆ. ಸ್ವಂತ ಮಾಡೋದ್ರಿಂತ ಅನುಭವ ಹುಟ್ಟತದ್ರಿ. ನಾನು ಹೆಚ್ಚು ಕಡಿಮೆ ಒಂದೇ ಒಂದು ತವದಲ್ಲಿ ಇಂಡಿಯಾವ್ರದ್ದು ಪಡ ನೋಡಿದ್ ಬಿಟ್ರೆ ಹೆಚ್ಚು ಕಡಿಮೆ ಅವ್ರು ಚಲೋ ಐತಿ ಇವ್ರು ಚಲೋ ಐತಿ ಅಂದ್ರೆ ಎಲ್ಲಾರು ಪಡಕ್ಕೂ ನನ್ನನ್ನು ಕರೆಸ್ತಿದ್ರು, ನಮ್ಮ ಪಡನ ನೋಡ್ಬರಿ ನೋಡ್ಬರಿ ಅಂತೇಳಿ. ಆದ್ರೆ ಹೆಚ್ಚು ಕಡಿಮೆ ಜಲಗಾಂವ್ ಹೋಗಿನಿ, ಆಂಧ್ರ ಹೋಗಿನಿ, ನಮ್ಮ ಸುತ್ತಮುತ್ತಲು ಯಾರು ಚಲೋ ಬೆಳೆದಾರ ಅವ್ರ ಹತ್ತಲೇನು ಹೋಗಿನಿ. ನನ್ನ ಎಲ್ಲರೂ ಕರೆಸುತ್ತಾರ. ಮತ್ತೆ ಯಾವ್ದ್ರಿ ಒಂದು ಇವು ರೈತರ ಫಂಕ್ಷನ್ ಆಗಲಿ, ರೈತರ ಕಾರ್ಯಕ್ರಮಗಳಾಗಲಿ, 17 ಜನ ಕೂಡ್ತಾರ ರೈತರಂದ್ರೆ ನನ್ನ ಕರ್ಸೇ ಕರೆಸ್ತಾರ. ಮತ್ತೆ ರೈತರ ಸಂಬಂಧ ನಾನು ಇದು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಹೋಸಲ ಇಲ್ಲಿ ದೇವರಗನೂರಾಗ ಲಕ್ಷ್ಮೀ ಗುಡಿಯಾಗ ಒಂದು 1000 ರೈತರನ್ನ ಕೂಡಿಸಿ ಎಕ್ಸ್ಪೋರ್ಟ್ದವ್ರನ್ನ ಕರೆಸಿ ಬಾಳಿ ಹೆಚ್ಚರಿ, ಬಾಳಿ ಮಾಡ್ರಿ, ಅಥವಾ ನೀವು ಯಾವುದೇ ಸಾಲದಿಂದ ನಾನು ಇಷ್ಟು ಸಾಲಿನಾಗ ಒದ್ದಾಡ್ಲಕತ್ತೀನಿ, ಗೌರ್ಮೆಂಟ್ನವ್ರು ನನಗೆ ಸಪೋರ್ಟ್ ಮಾಡೋಲ್ಲಾಗ್ಯಾರ ಅನ್ನುವಂಥ ತಲೆ ತೆಗೆದು ಬಿಡ್ರಿ. ಆದರೆ ಈ ಕೊರೋನಾ ಸಂಬಂಧ ಹಿಂಗಾಗೈತಿ, ನಿಮ್ಮ ಸಾಲ ಸೂಲ ಇದ್ರೆ ಚಲೋ ನೀರಾವರಿ ಚಲೋ ಭೂಮಿ ಇದ್ರೆ ನನ್ನ ಕಡೆ ಬರ್ರಿ. ನೀವು ಪ್ರತಿ ವರ್ಷನೂ ಎಕರೆ ಮಿನಿಮಮ್ 5-8 ಲಕ್ಷ ತೆಗೆದು ಕೊಡ್ತೀನಿ. ನೀವು ಯಾರಿಗೆ ಕೈ ಚಾಚೋದು ಬೇಡ, ಯಾರಿಗೆ ಕೈ ಮುಗಿದು ಬೇಡ. ನಿಮ್ಮ ಸಾಲ ಸೂಲ ಇದ್ರೂ ಒಂದೇ ವರ್ಷನಾಗ ಸಾಲದಿಂದ ಮುಕ್ತ ಆಗುವಂಗ ನಾ ನಿಮಗ ಪ್ರಚೋದನೆ ಕೊಡ್ತೀನಿ. ಈ ಬಾಳಿ ಹಚ್ಚಿಸಿ ಹಂಗ ಸೇಲ್ನು ಮಾಡುವಂತ ಕೆಲಸನೂ ನಾ ಮಾಡಿಸ್ತೀನಿ. ನನಗೆಲ್ಲ ರೈತರಾಗಲಿ ವ್ಯಾಪಾರಸ್ಥರಾಗಲಿ ಎಲ್ಲರೂ ಕೂಡಿ ಒಂದ ಸಂಘ ಒಂದ್ ಮುಷ್ಟಿಗದ್ಲೆ ಮಾಡಿ ಬಾಳಿ ಬೆಳೆಯುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಎಲ್ಲಾ ರೈತರನ್ನು ಸೇರಿದ್ರು, ಎಕ್ಸ್ಪೋರ್ಟ್ ಆದವರು ಬಂದ್ರು. ಆದ್ರೆ ಅಚಾನಕ ಅದು ಕೊರೋನಾದಿಂತ ಒಂದ್ ಸ್ವಲ್ಪ ಬಾ ತ್ರಾಸಾಗಿ ಒಂದ್ ಸ್ವಲ್ಪ ರೈತರಿಗೆ ಇದು ಆತು. ಇನ್ ಮುಂದೇನ ಲಾಕ್ಡೌನ್ ಅದು ಕೊರೋನಾ ಅದು ಹಿಮ್ಮೆಟ್ಟಿದ್ರ ದ್ರಾಕ್ಷಿಗಿಂತಲೂ ಒಂದ್ ಹೆಜ್ಜೆ ಮುಂದ ಅಂತ ಹೇಳ್ಬಹುದು ಬಾಳೆ. ಅಂದ್ರ ದ್ರಾಕ್ಷಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರ ಬಾಳೆ ಬೆಳೆಯೋದು ಸರಳ ಅಂತ ಹೇಳಿ ಅನ್ನುವಂಥದ್ದು ಮಾತು ತಾವು ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಯಾವುದೇ ಹಿಂಗ ಕಿರಿಕಿರಿ ಇಲ್ಲ, ಇದು ತೊಂದರೆ ಆಗ್ತದಲ್ಲಪ್ಪ ಇದನ್ನ ಮಾಡಿದ್ರೆ ಹೆಂಗ ಅನ್ನುವಂಥದ್ದು ಏನಿಲ್ಲ. ಬಾಳೆ ಬೆಳೆಯುವಂತದ್ದು ಸರಳ ಮತ್ತ ಸುಲಭ, ಮತ್ತ ಅದನ್ನ ತಂತ್ರಜ್ಞಾನ ಕೂಡ ಬಹಳ ಸರಳದ, ಬಹಳ ಸರಳವಾಗಿ ನಾವು ಬೆಳೆಯಬಹುದು. ಮತ್ತ ದ್ರಾಕ್ಷಿಗೆ ಎಷ್ಟು ನಾವು ಚಿಂತೆ ಮಾಡ್ತೀವಿ ಬೆಳೆದ ನಂತರ, ಅಷ್ಟು ಚಿಂತೆ ಇದಕ್ಕೆ ಇರಂಗಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಈಗೇನು ಬಾಳೆ ಬೆಳೆಗಾರರು ತಮ್ಮ ಒಂದು ಬಾಳೆ ಒಂದು ಪ್ರಯತ್ನಗಳನ್ನ ನೋಡಿ, ತಮ್ಮ ಬಾಳೆ ತೋಟಗಳನ್ನ ನೋಡಿ, ಇಲ್ಲ ನಾವು ಹಳ್ಳಿಯವರಂಗ ಬೆಳೆಯೋಣ ಅಂತೇಳಿ ಅನ್ನುವಂಥವ್ರು ಯಾರಾದರೂ ತಯಾರಾಗಿ ಬೆಳೀತಾ ಇದ್ದಾರ, ಅವ್ರು ಯಾವ ರೀತಿಯಾದಂತಹ ಒಂದು ಪ್ರಗತಿ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಉದಾಹರಣೆಗಳದಾವ? ಅದಾವ ಸರ್. ಸಾಕಷ್ಟು ಜನರಿಗೆ ನೀವು ಯಾವುದೇ ಪೀಕ್ ಬೇಡ, ಬಾಳಿನ ಮಾಡ್ರಿ, ಆದ್ರೆ ಉಳಿದ ಒಟ್ಟ ಯಾವುದು ಹಣಗಳು ಮುದ್ದಿಲ್ಲ, ಖರ್ಚು ಕಡಿಮೆ, ಟೆನ್ಷನ್ ಅನ್ನುವಂಥದ್ದಿಲ್ಲ, ನಾಳೆ ಮಾಡುವಂಥದ್ದು ನಾಡ್ದನು ಮಾಡಬಹುದು. ಆದ್ರೆ ಇನ್ನುಳಿದ ಪೀಕಿಗೆ, ಕಂಟಿ ಪೀಕಿಗೆ, ದಾಳಂಬರಿಗಾಗಲಿ, ದ್ರಾಕ್ಷಿಗಾಗಲಿ, ಪಪ್ಪಾಯಿಗಾಗಲಿ, ನಾಳೆ ಮಾಡ್ಬೇಕಂದ್ರೆ ನಾಳೆ ಮಾಡಲೇಬೇಕು. ಇದಕ್ಕೆ ಹಂಗಿಲ್ಲ, ನೀವು ನಾಡ್ದನು ಮಾಡಿದ್ರೆ ನಡೀತೈತಿ, ಆದ್ರೆ ಅಷ್ಟು ಆಲಸ್ತಾನ ಮಾಡಬಾರ್ದು, ಮಾಡೋದು ಮಾಡಲೇಬೇಕು. ಆದ್ರೆ ಒಂದು ಡಿಲೇ ಆದ್ರೂ ನಡೀತೈತಿ, ಅಟ್ಟಿಸ್ಕೋತತಿ, ನೀರು ಹೆಚ್ಕಮ್ ಆದ್ರೂ ಅಟ್ಟಿಸ್ಕೋತತಿ, ನೀರು ಕಡಿಮೆ ಆಗುವಂಗಿಲ್ಲ, ಆದ್ರೆ ಹೆಚ್ಚಾದ್ರೆ ಅಟ್ಟಿಸ್ಕೋತತಿ, ಅತಿ ಕಡಿಮೆ ಆದ್ರೆ ಒಟ್ಟ ನಡೆಯಂಗಿಲ್ಲ. ಮತ್ತೆ ಇನ್ನು ಏನಪ್ಪಾ ಅಂದ್ರೆ ನನ್ನ ಇದ್ರೊಳಗ ಸಾಕಷ್ಟು ಜನ ರೈತರಿಗೆ ಹೇಳಿನ ನಾನು, ನನ್ನ ಪ್ರಕಾರ ಒಂದು 100 ದೀಕ್ಷೆ ರೈತರಿಗೆ ಬಾಳಿ ಮಾಡ್ರಿ ಅಂತ ಹೇಳಿ ನನ್ನ ಮಾತನ ಕೇಳಿ ಬಾಳಿ ಮಾಡಿ, ಇವರು ಹಳ್ಳಿಯವ್ರ ಮಾತು ಕೇಳಿಕೆಸಿಂದ ನಾವು ಬಾಳಿ ಒಳಗ ಬಾಳ ಮುಂದೆ ಬಂದೆವು, ನಮಗ ಸಾಕಷ್ಟು ಅನುಕೂಲ ಅದು, ಇದ್ದ ಅನುಕೂಲಕ್ಕಿಂತಲೂ ಹೆಚ್ಚಿಗೂ ಅನುಕೂಲ ಆಗ್ಯಾವು. ನಾವು ಇಷ್ಟು ಸಾಲದಿಂದ ಒದ್ದಾಡ್ಲಾಕತ್ತಿದ್ದೆವು, ನಾವು ಇಷ್ಟು ಸಾಲದಿಂದ ಮುಕ್ತ ಆಗ್ಯವು ಅಂತೇಳಿ 6 ಜನ ರೈತರಂತರು ಹಳ್ಳಿಯವ್ರದಿಂದ್ರೆ ನಾವು ಬಾಳ ಮುಂದೆ ಬಂದೆವು ಅಂತೇಳಿ ಹಂಗ ಸಾಕಷ್ಟು ಜನ ರೈತರು ಹೇಳ್ತಾರೆ. ಈಗ ನೋಡ್ರಿ, ಸಾಕಷ್ಟು ವರ್ಷಗಳಿಂದ, ಸುಮಾರು 14 ವರ್ಷಗಳಿಂದ ತಾವು ಬಾಳೆ ಬೆಳೆಯನ್ನ ಬೆಳೀತಾ ಇದ್ರಿ, ಸಾಕಷ್ಟು ಅನುಭವ ತಮ್ಮಲ್ಲಿ ಅದ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಒಂದು ಬೆಳೆ ಒಳಗ ಕೆಲವು ವರ್ಷ ಲಾಭ ಇರ್ತದ, ಕೆಲವು ವರ್ಷ ನುಕ್ಸಾನ್ ಇರ್ತದ, ಕೆಲವು ವರ್ಷ ಸರಾಸರಿ ಇರ್ತದ. ಬಾಳೆ ಬೆಳೆಯ ಒಂದು ಅವಧಿ 14 ವರ್ಷದೊಳಗ ತಮ್ದು ಏನ್ ಅನುಭವ ಅದ? ಇಲ್ಲ ಬೆಳೆದ ಪ್ರತಿ ವರ್ಷನೂ ತಮಗೆ ಲಾಭ ಆಗ್ಯದನೋ, ಪ್ರತಿ ವರ್ಷನೂ ಸರಾಸರಿ ಅದನೋ, ಅಥವಾ ಇಲ್ಲ ನಮಗೆ ಯಾವುದು ತೊಂದರೆ ಆಗಿಲ್ಲ, ನಮಗೆ ಏನೇನು ಸಮಸ್ಯೆ ಬರಲಿಲ್ಲ ಅನ್ನುವಂಥದ್ದು ಏನಾದರೂ ಅದನೋ, ಯಾವ ರೀತಿಯಾಗಿ ತಮ್ಮ ಅನುಭವ ಅದ? ಒಮ್ಮೆ ಏರ್ ಆಗಿರ್ಬೋದು, ಒಮ್ಮೆ ಇಳುವಾಗಿರ್ಬೋದು, ಇಂಥವ್ ಏನು ನೋಡಿರಿ, ಯಾವ ಸವಾಲುಗಳು ನಿಮಗೆ ಎದುರಾದವು ಈ ಸಮಯದೊಳಗ? ಸರ್, ನಾನು 2008-09 ಏನ್ ಬೆಳಿಲಾತೀನಿ, ಹೆಚ್ಚು ಕಡಿಮೆ ನನ್ನ ದೈವ ನಮ್ಮ ಹಿರಿಯರ ಋಣಾನು ಬಂದು ಗೊತ್ತಿಲ್ಲ, ಅಥವಾ ನಮ್ಮ ಮನೆಯವ್ರ ಪುಣ್ಯನೂ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಒಂದೇ ಒಂದು ವರ್ಷ ರಾಸಾತ್ರಿ ಬಿರುಗಾಳಿ ಸಿಕ್ಕೇಶಿಂದ ಅವಕಾಳಿ ಮಳೆ ಅಂತ ಹೇಳಿ ಬರ್ತಾವ್ರಲ್ಲ, ಯಾವಾಗ ಏಪ್ರಿಲ್ ಮೇ ದೊಳಗ ಅವಕಾಳಿ ಮಳೆ ಅಂತ ಹೇಳಿ ಬಿರುಗಾಳಿ ಏನು ಬೀಸಿ ಬರ್ತಾವ್ರಲ್ಲ, ಆ ಮಳೆಗೆ ಸಿಕ್ಕ ಒಮ್ಮಿಂದ ಒಮ್ಮೆಲೆ 1 ಎಕರೆ ನಾಶ ಆಗಿ ಹೋಗ್ಬಿಡ್ತು, ಪೂರ್ತಿ ಎಲ್ಲ ನೆಲಕ್ಕೆ ಹಚ್ಚಿಬಿಡ್ತು. ಅದನ್ನ ಬಿಟ್ರೆ ನನಗೆ ಸರಾಸರಿ ಒಳಗೆ ಯಾವಾಗೂ ಲಾಸ್ ಆಗಿಲ್ಲ, ಅದೇನ್ ದೇವ್ರ ಕೃಪೆನೋ ಅಥವಾ ಹಿರಿಯರ ಪುಣ್ಯನೋ ಗೊತ್ತಿಲ್ಲ, ಬಿಟ್ರೆ ಈ ಕೊರೋನಾದೊಳಗೆ ಜಗತ್ತಿಗೇನೆ ಆಗೈತಿ, ನನಗಂತೂ ಅಲ್ಲ ಇಡೀ ಜಗತ್ತಿಗೇನ ಲಾಸ್ ಆಗೈತಿ, ಜಗತ್ತೇನೆ ಲಾಸ್ ಒಳಗೈತಿ, ಅದನ್ನ ಬಿಟ್ರೆ ನನಗೆ ಯಾವಾಗೂ ಲಾಸ್ ಆಗಿಲ್ಲ. ಅದೇನ್ ನನ್ನ ಅದೃಷ್ಟ ಹೆಂಗೋ ಗೊತ್ತಿಲ್ಲ, ನನಗೆ ಈ ಕೊರೋನಾದಾಗೂ ಎಲ್ಲಾರು ಲಾಸ್ ಆಗೈತಿ ಲಾಸ್ ಆಗೈತೆ ಅಂತ ಹೇಳ್ತಾರ, ನಾನು ಇನ್ನುಳು ಪೀಕ್ ಬೆಳೆದ್ರೆ ಅಷ್ಟು ಬರ್ತಿತ್ತೋ ಗೊತ್ತಿಲ್ಲ, ನಾನು 25 ಲಕ್ಷ ರೂಪಾಯಿ ತೆಗದೇ ತೆಗದೀನಿ ಹೋಸಲ. ಆದ್ರೆ ಪ್ರತಿ ವರ್ಷನೂ ಈ ಕೊರೋನಾ ಬಿಟ್ರೆ ನನಗೆ ಹೆಚ್ಚು ಕಡಿಮೆ ಮಿನಿಮಮ್ 40-60 ಲಕ್ಷ ಮಂತ್ರ ಆರಾಮ್ ಬಂದೇ ಬರ್ತತಿ. ನಮ್ ತೋಟಕ್ ಬಂದ್ ಕೆಸಿಂದ ಪ್ರೆಸೆಂಟ್ ನೋಡ್ರಿ ಎಷ್ಟು ಇನ್ಕಮ್ ಐತಿ, ಇವ್ರು ಹೆಂಗ್ ದುಡದಾರ, ಎಷ್ಟೈತಿ ಇವ್ರ ಹೊಲ್ಲಾಗ ಫಲ ಏನೈತಿ, ಎಷ್ಟ್ ಗಾಡಿ ಹೋಗ್ತಾವು, ಪರ್ ಕೆಜಿ ಏನೈತಿ, ಎಷ್ಟ್ ಟನ್ ಹೋಗತಿ, ಎಷ್ಟ್ ದುಡ್ಡು ಆಕತಿ ಅನ್ನೋದು ನಿಮ್ ಕಣ್ಣಾರ್ಲೇನ ಗೊತ್ತಾಗತಿ. ಹೆಚ್ಚು ಕಡಿಮೆ ಜುಲೈ ಅಥವಾ ಆಗಸ್ಟ್ ನ್ಯಾಗ ಚಲೋ ಆದ್ರೆ ಎನಿ ಡೇ 40-60 ಟನ್ ಮಾಲ್ ಹೊರಗೆ ಹೋಗುತ್ತೆ. ಈಗ ಮತ್ತ ದಿನನಿತ್ಯದ ಚಟುವಟಿಕೆಗಳನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ನಿಮಗೆ ಸಾಕಷ್ಟು ಆಳು ಕಾಳುಗಳು ಬೇಕಾಗ್ತಾರ, ಆಮೇಲೆ ಕೌಶಲ್ಯ ಇದ್ದಂತವ್ರು ಬೇಕಾಗ್ತಾರ, ಬಹಳ ಮುಖ್ಯದ. ಯಾಕಂತಂದ್ರೆ ಗುಣಮಟ್ಟವನ್ನ ನಾವು ಕಾಪಾಡ್ಕೊಳ್ಬೇಕಲ್ಲ, ಇದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಸರ್, ನಾನಂತರೂ ಹೆಚ್ಚು ಕಡಿಮೆ ಎಲ್ಲಿ ಯಾರ ಅತಿ ಪ್ರೀತಿಯಿಂದ ರೈತ ಕರೆದ್ರು ಹೋಗ್ತೀನಿ, ಯಾವ್ದ್ರ ಒಂದು ಕಾರ್ಯಕ್ರಮದೊಳಗೂ ಭಾಗವಹಿಸ್ತೀನಿ. ಆದ್ರೆ ಹೆಚ್ಚು ಕಡಿಮೆ ಹೋದ್ನಿ ಅಂದ್ರೆ 2 ದಿನ ಹೋದ್ರು ನಾನು 3ನೇ ದಿನಕ್ಕೆ ಬಂದೇ ಬರ್ತೀನಿ. ಆದ್ರೆ ಎಲ್ಲೇ ಹೋದ್ರು ಹೊತ್ತು ಮನೆಗೆ ನಾನು ಹೊಲಕ್ಕೆ ವಿಸಿಟ್ ಮಾಡಲಾರ್ದ, ಬೋರ್ ಚಾಲೂ ಮಾಡೋದಾಗಲಿ, ಗೊಬ್ಬರ ಕೊಡೋದಾಗಲಿ, ವಾಟರ್ ಸೊಲ್ಯೂಬಲ್ ಗೊಬ್ಬರ ಕೊಡೋದಾಗಲಿ, ಮೈಕ್ರೋನ್ಯೂಟ್ರಿಯಂಟ್ ಕೊಡೋದಾಗಲಿ, ಯಾವ್ದಕ್ಕೆ ಎಷ್ಟು ನೀರು ಬಿಡಬೇಕು ಅನ್ನೋದಾಗಲಿ 100ಕ್ಕೆ 70% ನಾನೇ ವಹಿಸ್ತೀನಿ. 3 ತಿಂಗಳಿಗೆ ಮರಿ ತೆಗಿಬೇಕಾ, 15-20 ದಿವಸಕ್ಕೊಮ್ಮೆ ಮರಿ ಕಟಿಂಗ್ ಬರ್ತದ್ರಿ. ಒಂದು ಕ್ರಾಪ್ ಹಾರ್ವೆಸ್ಟಿಂಗ್ ಬರಬೇಕಂದ್ರೆ 4 ಅಥವಾ 5 ಸಲ ಮರಿಯನ್ನ ತೆಗಿಬೇಕಾಕತಿ, ಅಥವಾ 2 ಅಥವಾ 2.5 ತಿಂಗಳಿಗೆ ಅವು ಒಣಗಿದ ಗೆಜ್ಜೆಯನ್ನು ಕೊಯ್ಬೇಕಾಕತಿ. ಅವಕ್ಕೆಲ್ಲ ಆಳುಗಳು ಇರ್ತಾವ್ರಿ. ಆದ್ರೆ ಮ್ಯಾನೇಜ್ ಮಾಡೋದು ಹೆಚ್ಚು ಕಡಿಮೆ ನಾನು, ನನ್ನ ಬಿಟ್ರೆ ಯಾರು ಮಾಡಂಗಿಲ್ರಿ. ಆದ್ರೆ ಇತ್ತಿತ್ತಲಾಗಿ ನಮ್ಮ ಹುಡುಗೊಂದು ಸ್ವಲ್ಪ ಕೈ ಬಂದಾನ, ಅವನು ಮಾಡ್ತಾನ್ರಿ. ಈಗ ಗೊನಿ ತೆಗೆದ ನಂತರ ಬಾಳೆ ಗಿಡಗಳನ್ನ ನೀವು ಏನ್ ಮಾಡ್ತೀರಿ? 7 ತಿಂಗಳು ಗೊನೆ ಹಾಕ್ತದ್ರಿ. 7 ತಿಂಗಳು ಗೊನೆ ಹಾಕಿದ ಅನುಕನ ಅವಾಗ ಅಷ್ಟೊತ್ತು ಅನುಕನ ಒಂದು ಮರಿ ಬಿಟ್ಟಿರಂಗಿಲ್ಲ, ಎಲ್ಲಾ ಕೊಯ್ಕೊತ ಹೋಗಿರ್ತೇವ್ರಿ. 7 ತಿಂಗಳು ಗೊನೆ ಹಾಕಿದ ಕೂಡಲೇನ ಒಂದು ಮರಿಯನ್ನು ಕಾಯ್ಕೊಂಡ್ ಬಿಡ್ತೇವೆ. ಒಂದ್ ಮರಿ ಕಾಯ್ಕೊಂಡ್ಬಿಡ್ತೇವು, ಒಂದ್ ಮರಿ ಕಾಯ್ಕೊಳ್ಳೋಕನ ಅದ ಹಾರ್ವೆಸ್ಟಿಂಗ್ ಬರ್ತೈತೆ ಅನ್ನೋಕನ ಒಂದ್ ಮರಿ ಕಾಯ್ಕೊಂಡಾಗ 7 ತಿಂಗಳು ಇರ್ತತಿ, ಹಾರ್ವೆಸ್ಟಿಂಗ್ ಬಂದಾಗ 11.5 ತಿಂಗಳಾಗಿರ್ತತಿ, ಅವಾಗ 3 ತಿಂಗಳ ಮರಿ ಇರ್ತತಿ. ಅದ್ ಹಾರ್ವೆಸ್ಟಿಂಗ್ ಆತ ಅನ್ನೋಕನ ಬರೇ ತಪ್ಪಲ ಹೊಡೆದ್ ಬಿಡ್ತೇವ್ರಿ, ಆಟೋಮೆಟಿಕ್ ಈ ಇದ್ದ ಮರಿ ತನ್ನ ಇದ್ದಂತ ತನ್ನ ತಾಯಿ ಗಿಡದ ರಸವನ್ನ ಹೀರ್ಕೇಶಿಂದ ಅದು ದೊಡ್ಡದಾಗ್ಬಿಡುತ್ತೆ. ಈಗ ತಾಯಿ ಗಿಡವನ್ನ ಏನ್ ಮಾಡ್ತೀರಿ ನೀವು? ತಾಯಿ ಗಿಡ ಏನಿಲ್ಲ ಸರ್, ಅದನ್ನ ಕಟಿಂಗ್ ಏನ್ ಮಾಡ್ತೇವಲ್ಲ ಅಲ್ಲೇ ಬಿಟ್ಟು ಬಿಡ್ತಿರೋರಿ ಅದನ್ನ. ಅದ ಆಟೋಮೆಟಿಕ್ ಈ ಮರಿ ಗಿಡ ತನ್ನಲ್ಲಿ ಇದ್ದತಕ್ಕಂತ ಮೈಕ್ರೋನ್ಯೂಟ್ರಂಟ್ ಆಗ್ಲಿ ತನ್ನ ಒಂದ ಸತ್ವವನ್ನಾಗ್ಲಿ ಅದ ಬಿಟ್ಟು ಕೊಟ್ಟು ಬಿಡ್ತದ ಮರಿ ಗಿಡಕ್ಕೆ. ಮರಿ ಗಿಡ ಜಕ್ಕೊಂಡ್ ಕೆಸಿಂದ ಆಟೋಮೆಟಿಕ್ ಒಂದ್ 4-5 ತಿಂಗಳದಾಗ ತನ್ನಿಂತಾನ ಮುದ್ದೆ ಆಗಿ ಅದ್ರ ತನ್ನ ಶಕ್ತಿ ಕಳ್ಕೊಂಡ್ ಕೆಸಿಂದ ನೆಲಕ್ ಬಿದ್ದು ಬಿಡ್ತತಿ, ಅದನ್ನ ತೆಗೆದು ಒಂದ್ ಸಾಲಿಗೆ ಹಾಕ್ಬಿಡ್ತೇವೆ ಅಷ್ಟೇ. ಅದನ್ನೇನಾದ್ರೂ ನೀವು ಗೊಬ್ಬರ ಅಂತ ಹೇಳಿ ಉಪಯೋಗ ಮಾಡ್ತಾ ಇದ್ರಿ? ಅದು ಗೊಬ್ಬರದ ನೋಡ್ ಸರ, ಇದು ಬಹಳ ಮೇನ್ ಐತಿ. ನಾವು ಹೆಚ್ಚು ಕಡಿಮೆ ನೀವು ಒಂದ್ ಸಲ ಅದ ಬಾಳಿ ಬರ್ಲಿ ಬರ್ಲಾರ್ದ ಇರ್ಲಿ 3 ನೀವು ಬಾಳಿ ಬೆಳೆದಿದ್ದಾದ್ರ ಆ ತಪ್ಪಲನ್ನ ಹಾರ್ವೆಸ್ಟಿಂಗ್ ಏನ್ ಬರ್ತೈತಿ ಅದ್ರ ವೇಸ್ಟ್ ಏನ್ ಬರ್ತೈತಿ, ಬಾಳಿ ತಪ್ಪಲಾಗ್ಲಿ ಗೆಜ್ಜಾಗ್ಲಿ ಮರಿ ಆಗ್ಲಿ ಅದ್ರ ವೇಸ್ಟ್ ಏನ್ ಬರ್ತೈತಿ, ಒಂದ್ ಸಾಲ ಬಿಟ್ಟು ಒಂದ್ ಸಾಲ ತುಂಬಿರ್ತೇವ. ಮತ್ತ 7-8 ತಿಂಗಳಾದ್ಮೇಲೆ 70% ತಿಪ್ಪಿ ಗೊಬ್ಬರನ ಆಲ್ರೆಡಿ ಇಡೀ ಹೊಲನ ತಿಪ್ಪಿ ಗೊಬ್ಬರ ಆಗತ್ತೆ, ಸಾವಯವ ಗೊಬ್ಬರ ಆಗತ್ತೆ, ಕೊಟ್ಟಿಗೆ ಒಬ್ಬರು ಕಿಂತಲೂ ಮಿಗಿಲಾಗಿ ಆಗತ್ತೆ. ಅದಕ್ಕೇನ ಅಲ್ಲಿ ಆಟೋಮೆಟಿಕ್ ತನ್ನಿಂದ ತಾನೇ ತಾಯಿ ಗಿಡಕ್ಕಾಗ್ಲಿ ಮರಿ ಗಿಡಕ್ಕಾಗ್ಲಿ ಅಲ್ಲೇ ತಗೋತಾ ಹೋಗ್ಬಿಡ್ತೈತಿ. ನಾವು 3 ಮೇಲೆ ಒಂದ್ ಪೀಕನ್ನ ಒಂದ್ ಸಲ ನಾಟಿ ಮಾಡಿದ್ರೆ 3 ತೆಗಿತೀವಿ ಪೀಕ್, 3 ತೆಗಿತೀವ್ರಿ. 3 ಆದ ಕೂಡಲೇನ ವಯಸ್ಸಾಗಿರ್ತೈತಿ, ಅಷ್ಟನುಕನ ಅದ್ರ ಏಜ್ ಕಳ್ಕೊಂಡಿರ್ತೈತಿ, ಅದ್ರ ಕ್ರಾಪ್ ನ ವ್ಯಾಲಿಡಿಟಿನೂ 3 ಇರ್ಬೋದು. ನಾನು 5 ಬೆಳೆದೀನಿ ಮತ್ತೆ, ಆದ್ರೆ ಎಲ್ಲಾರು 3 ಬೆಳೆದಾರ, ನಾನು 5 ಪೀಕ್ನು ತೆಗೆದೀನಿ. ನಾವು ಮಾಡುವಂತ ಮೇಹನತ್ ಮೇಲೆ ಮತ್ತೆ ನಾವು ಬಾಳಿ ತೆಗಿದ ಮೇಲೆ ಅದನ್ನ ಒಟ್ಟ ಸುಡುವಂಗಿಲ್ಲ, ಅದು ಇಂಪಾರ್ಟೆಂಟ್. ಒಟ್ಟ ಸುಡುವಂಗಿಲ್ಲ, ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ. ಸ್ವಲ್ಪ ನಾವು ಬಾಳಿ ತೆಗೆದ್ಮೇಲೆ ತುಂಡು ತುಂಡು ಮಾಡಿ ಹಾಕ್ಬೇಕು, ಇಲ್ಲ ಈ ಇತ್ತಿತ್ತಲಾಗಿ ಚಾಪ್ ಕಟ್ರ್ ಬಂದಾವ, ಚಾಪ್ ಕಟ್ರಲ್ಲೇ ಇದು ಮಾಡ್ಬೇಕು. ಆಮೇಲೆ ರೂಟ್ವೇಟರ್ ಮಾಡ್ಬೇಕು, ರೂಟ್ವೇಟರ್ ಮಾಡಿಕೇಶನ್ ಮಡಿಕೆ ಹೊಡಿಬೇಕು. ಮಡಿಕೆ ಹೊಡೆದ ಮೇಲೂ ಆಗ್ಲಿಲ್ಲ ಅಂದ್ರ ಸಿಂಗಲ್ ಪಾಲ್ ನೇಗಿಲಿ ಹೊಡೆದ್ ಕಟ್ರ್ ಹೊಡೆದ್ರ ಹೊಳೆ ನೀವು ಕಬ್ ಮಾಡಿದಾದ್ರೆ ಒಂದ್ ಎಕರೆಗೆ ಒಂದ್ 100 ಬೆಳಿಬಹುದು, ಅಷ್ಟು ಕೊಟ್ಟಿಗೆ ಗೊಬ್ಬರನ ಬಿಟ್ಟು ಹೋಗ್ಬಿಟ್ಟಿರ್ತದ ಬಾಳೆ. ನಮ್ಮ ಯುವಕರು, ಯುವ ಕೃಷಿಕರು ವಿಶೇಷವಾಗಿ ಇನ್ ಮೇಲೆ ಶುರು ಮಾಡಬೇಕು ಅನ್ನುವಂಥವ್ರು, ಎಲ್ಲಿ ನೀರಾವರಿ ವ್ಯವಸ್ಥೆ ಅದ ಅಂತವ್ರು ಬಾಳಿನ ಬೆಳೀರಿ ಅಂತ ಹೇಳಿ ನೀವು ಹೇಳ್ತೀರಿ? ಬಾಳಿನ ಬೆಳೀರಿ ಅಂತ 100 ಹೇಳ್ಬೋದು ಸರ. ಆದ್ರೆ ಬಾಳಿ ಬೆಳೆಯೋದು ಬಹಳ ಅಂದ್ರೆ ಬಹಳ ಸರಳ, ನೀವು ನಂಬಕಣ ಸಾಧ್ಯಲ್ಲ. ನೀವು ಅಷ್ಟು ದುಡ್ಡು ತಗೋಬಹುದು ಅದ್ರಲ್ಲಿ, ನೀವು ಇತಿ ಮಿತಿ ಇರ್ಲಾರ್ದಷ್ಟು ಅದರಲ್ಲಿ ಇನ್ಕಮ್ ಐತಿ ಅಷ್ಟೇ. ಮತ್ತ ಆರಾಮವಾಗಿ ಮಾಡಬಹುದು, ಖರ್ಚು ಕಡಿಮೆ ಲಾಭ ಜಾಸ್ತಿ, ಆರಾಮ್ ಇರುವಂತ ಪೀಕ. ಒಬ್ಬ ಆಫೀಸರ್ ಗತ್ಲೆ ಇರುವಂತ ಪೀಕ್ ಅಂದ್ರೆ ಬಾಳೆ. ಈಗ ಬಹಳ ಸರಳ ಐತಿ, ಬಹಳ ಆರಾಮದ ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ನಿಮ್ಮ ದಿನಚರಿ ಹೆಂಗದ? ಆರಾಮದೇವ್ ಸರ, ಮುಂಜಾನೆ 5:30 ಎತ್ತೇವ್ರಿ, ಎದ್ ಕೂಡಲೇ ಸ್ನಾನ ಗಿನ ಮಾಡ್ಲಿಕ್ಕೆ ಕೂಡಲೇ ಮುಂಜಾನೆ ಲೈಟ್ ಇದ್ದು ಅಂದ್ರೆ ಸೀದಾ ತೋಟಕ್ಕೆ ಹೋಗೇನೆ ಮುಂದೆ ಕೆಲಸ್ರಿ. ಲೈಟ್ ಇರ್ಲಿಲ್ಲ ಅಂದ್ರೆ 6:30 ಜಳಕ ಮಾಡಿ 7 ಊಟ ಮಾಡಿ ತೋಟಕ್ಕೆ ಹೋದೇವು ಅಂದ್ರೆ ಹೆಚ್ಚು ಕಡಿಮೆ ಯಾವ್ದೇ ಕೆಲಸ ಇರ್ಲಿಲ್ಲ ಅಂದ್ರೆ ಯಾವತ್ತು ಆಳುಗಳು ಇದ್ದೇ ಇರ್ತಾವ್ರಿ, ಒಂದ್ 5-6 ಆಳುಗಳು ಎನಿ ಡೇ ಬರ್ತಾರ್ರಿ. ಅವ್ರು ಹೆಣ್ಮಕ್ಳು ಅಂತೂ ಅರವಿನೇ ಇರ್ತಾರ, ಗಂಡಾಳು ಒಂದ್ 3 ಅರವಿ ಇರ್ತಾರ. ಅವ್ರ ಹಿಂದ್ ನಿಂತ್ಕೇಶಿಂದ ಅಲ್ಲೇ ಆರಾಮವಾಗಿ ಇರ್ತೇವ್ರಿ, ಅವ್ರಿಗೆ ಹೇಳ್ಕೊತ ಮಾಡ್ಕೊತ ಹೊಲ್ಲಾಗಿ ಏನ್ ಇರ್ತಾವ ಅದನ್ನ ನೀಟಾಗಿ ಮಾಡಿಸೋದು ಅಷ್ಟೇ. ಅಂದ್ರೆ ಬಾಳೆ ಬೆಳೆದ್ರೆ ಏನು ಚಿಂತೆ ಇರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು? ಏನೇನು ಸರ, ಏನು ಚಿಂತೆ ಇರುದಿಲ್ಲ. ನೀವು ಚಿಂತೆದಿಂದ ಒಂದ್ ವೇಳೆ ಚಿಂತೆದಿಂದ ಇದ್ರೂ ಆಟೋಮೆಟಿಕ್ ನೀವು ಬಾಳ್ಯಾಗ ಹೋದ್ರ ಬಾಳಿ ಲಿಂಬಿ ಅರಿಶಿನ ಅಂದ್ರ ಇವು ಯಾವುದೇ ಒಂದು ದೇವಿ ಪೂಜೆ ಇರ್ಲಿ, ಒಂದು ದೇವಸ್ಥಾನ ಪೂಜೆ ಇರ್ಲಿ, ಒಂದು ಜಾತ್ರೆ ಕೇತ್ರಿ ಇರ್ಲಿ, ಇವು ಮೂಲ ಬೇಕತ್ತಾರಲ್ಲ ಅವ ಮೂಲ ಮುಂದಿಟ್ಟುಗಳೇ ಒಂದು ಸಿರಿ ಅನ್ನುವಂತದ ಒಂದು ಚಂದ ಒಂದು ವೈಭವ ಅನ್ನುವಂತದ್ ಹೆಂಗ ಅನಿಸ್ತತಿ. ನೀವು ಮನುಷ್ಯನಿಗೆ ಚಿಂತೆ ಇದ್ರ ಬಾಳ್ಯಾಗ ಹೋದ್ಗಳನ್ನ ಆಟೋಮೆಟಿಕ್ ಚಿಂತೆ ಅನ್ನೋದು ದೂರ ಆಗಿಬಿಡ್ತಾವ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು ಬಾಳೆ ಕೃಷಿ ಬಗ್ಗೆ ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? 9880023 ಆತ್ಮೀಯರೇ, ಈರಣ್ಣಹಳ್ಳಿ ಅವರು ಹೇಳಿದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9880432343 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು, ಚರ್ಚೆ ಮಾಡಬಹುದು. ಒಳ್ಳೆಯದು ಈರಣ್ಣಹಳ್ಳಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ಯುವ ರೈತರಿಗೆ ತಾವು ತಮ್ಮ ಬಾಳೆ ಬೆಳೆಯ ಎಲ್ಲ ಅನುಭವಗಳನ್ನು ತಿಳಿಸಿಕೊಟ್ಟಿದ್ದೀರಿ, ಮತ್ತೆ ಅವರಲ್ಲಿ ತಮ್ಮ ಕೃಷಿಯ ಮೂಲಕ ತಮ್ಮ ಮಾತುಗಳ ಮೂಲಕ ಸ್ಫೂರ್ತಿ ತುಂಬಿದ್ದೀರಿ. ಏನೇ ಮಾಡಿದ್ರೂ ಬಾಳೆ ಮಾಡಿದರೆ ನಮಗೆ ಸಾಕಷ್ಟು ಒಳ್ಳೆಯ ಉಜ್ವಲವಾದಂತಹ ಒಂದು ಭವಿಷ್ಯದ, ಅದನ್ನು ಮಾಡೋದ್ರಿಂದ ನಮ್ಮ ಬಾಳು ಬೆಳಗುತ್ತದೆ ಅನ್ನುವಂತಹ ಮಾತನ್ನು ಅಗದಿ ಆತ್ಮವಿಶ್ವಾಸದಿಂದ ತಾವೇನು ಹೇಳ್ತಾ ಇದ್ದೀರಿ. ಈ ಮಾತುಗಳು ನಿಜವಾಗಿ ನಮ್ಮ ಎಲ್ಲ ಕೃಷಿಕರ ಮೇಲೆ ಪ್ರಭಾವ ಬೀರೇ ಬೀರ್ತಾವ ಅಂತೇಳಿ ನಾವು ಅನ್ಕೋತೀವಿ, ಮತ್ತೆ ಆ ಭರವಸೆ ಕೂಡ ಅದ. ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಬಾಳೆ ಬೇಸಾಯದಲ್ಲಿನ ಅನುಭವ ಕುರಿತು ಬಸವನ್ ಬಾಗೇವಾಡಿ ತಾಲೂಕು ಕುಬಕಡ್ಡಿ ಗ್ರಾಮದ ಈರಣ್ಣ ಹಳ್ಳಿಯವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ನವಲಗಿಯ ಮಲ್ಲಪ್ಪ ಬಾಳಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಸಂಬಾಳವಾದನ. Thank you. ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ನವಲಿಗೆಯ ಮಲ್ಲಪ್ಪ ಬಾಳಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಸಂಬಳ ವಾದನವನ್ನು ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು.